ನೇತ್ರಾಂಬುಗನೆಯಲ ರುಹಿದ ತಾಯೆ ಮರುಗ ಹಾರು ಸಲಹಿ ಕುಶಲ ದೋಳಿ ಹಾರು ಸದ್ಯದಲ್ಲಿ ನಿಮ್ಮವರು ಸಲಹಿ ಕುಶಲ ದೋಳಿ ಹರಿ ಹೊತ್ತಿಗೆಮ್ಮವರು ಪದುಳಿಗರು ಚಿಂತಿಸದಿರೌವಾ ಹೋಗಿ ಪರಮಾತ್ಮನ ಜಯ ಹೋಗಿ ಭೂಪನೊಡೆಲ್ಲ ಅರಸ ನಿಮ್ಮೆಡೆ ಕಸುರ ಹರಮೋ ತೆರಳಿ ಮಾತುಗಳ ನಾಡುವ ಕಾರ್ಯ ವಿಹುದಂತೆ ತೆರಳಿ ಮಾತುಗಳ ನಾಡುವ ಕಾರ್ಯ ವಿಹುದಂತೆ ಅರಿತು ಬಾರೆಂದ ಸಮಯವನು ಒಡ್ಡೋಲಗದ ಘನ ಸಿರಿ ಮೇರೆ ವಾಸೋಭಾಗೆ ನೆಂಬೆ ಮೇರೆ ವಾಸೋಭಾಗೆ ನೆಂಬೆ ಸುರಪನ ಸಭೆಯ ನಿಂದಿಸಿತು ಆ ಕರೆದು ಕೌರವ ದೂತನೊಳು ಕರೆದು ಕೌರವ ದೂತನೊಳು ಮುರಹರನ ಬರ ಹೇಳೆನಲು ಬಂದವನೆರಗಿ ತೆರಳೈ ಕೃಷ್ಣ ಭೂಪನನು ಜ್ಞೇ ಆಯ್ತೆಂದ ಆ ಬಣಗುರಾಯನ ಗರುವ ವಿಳಿಸುವೆ ಎನು ತಲೊತ್ತಿದ ಸಿರಿ ಚರಣ ತಂಗುಲಿಯೊಣವನಿಯನು ಜನಪ ಕೇಳಿಣೆ ಮಗು ಜಾಲಂಥ ಗಾನಳುಗ ಜನಪ ಮಗು ಜಲಂಧ ಗನಣುಗ ಸಿಂಹಾಸನವೂ ಸಹ ಕೃಷ್ಣನ ಪದಾಬ್ಜದಿ ಕೆಳದಿರಲ್ ಕಂಡೆಂದನ ಸುರಾರಿ ಏನಯ್ಯ ಇಂಥ ದೇನಯ್ಯ ಆ ದೇನಯ್ಯಾ ಇಂಥ ದೇನಯ್ಯಾ ಏನಯ್ಯಾ ನಮ್ಮ ಬರವ ಕಂಡು ನಿನಗೆ ಏನಯ್ಯಾ ನಮ್ಮ ಬರವ ಕಂಡು ನಿನಗೆ ತಪ್ಪಿದೆ ನಿನಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಜ್ಞಾನ ತಪ್ಪಿದೆ ಬಹಳ ಆನಂದದೊಳಗೆ ಭಾಷೆ ಸರಿಯಾದುದಿ ನೆಲೆಗೆ ಸಿದ್ಧ ಎಲೆ ಮೂರಂತ ಗಾಲಲಿ ಸೈ ಬೆಂಬಲಗೆ ಭೂಪರ ನೆರಹಿ ಕುರುಮಂಡಲಗೆ ಸನ್ನಹವಾಗಿ ಸಮರಕ್ಕೆ ಬರಲಿ ಪಾಂಡವರ ಓ ಕಲಹದಲ್ಲಿ ನಿನ್ನಡಿಯೋಳೆನ್ನಯೋ ತೊಲೆಯೋನೈದೆ ಸಮರ್ಪಿಸುವೆ ನಿನಗಳು ಕೇನಿದು ದಿಟವೆಂದು ವೀಳ್ಯವನಿತ ಅಚ್ಚುತಗೆ ಜನಗಣು ಹರಿಯೇ ನೀನುಡಿದುದು ಶ್ರುತಿ ವಚನಗಳು ಎಂಬುದರಿದೆ ಎಲ್ಲವ ಮನದಿ ವರ ರಾಮದೇವರಿ ಗೆಣೆ ಮಾಡಬೇಡೆನ್ನ ವರ ರಾಮ ದೇವರಿ ಗೆಣೆ ಮಾಡಬೇಡೆನ್ನ ನೆರವೀನನು ಕುಲದೀರಿ ವರ ರಾಮ ದೇವರಿ ಗೆಣೆ ಮಾಡಬೇಡೆನ್ನ ನೆರವೀನನು ಕುಲದೀರಿ ಧುರದೊಳೆ ನಾಯ ಶೌರ್ಯ ವೀಕ್ಷಿಸೋ ಹರುಷಗೊಳಿಸುವೆ ಮಾರಿ ಗೌತಣವಿತ್ತು ತೃಪ್ತಿಯಲಿ ಶರಜ ಬಾಂಧವ ನಾಳೆ ನಿನ್ನ ಇವರನು ಕೊಲ್ಲದೆ ತವ ಪರಾಜ್ಯಕ್ಕೆ ಹರಣ ಕಾಣಿಗೆ ಕೊಡುವೆ ಪ್ರತಿ ಮತವಿಲ್ಲ ತೆರಳೆಂದ ಮರನಯ್ಯನ ಮಾತ ಮೀರದೆ ಮರನಯ್ಯನ ಮಾತ ಮೀರದೆ ಗೋಕುಲ ಭುವರೆ ಹಾರಿದೆ